ಪರಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಪರಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ ಹರಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಹರಗಿಣಿಯಾಡಿತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಕಾಯುತ್ತ ನಿಂತವರು ಏಳು ಮಾದಪ್ಪ ಬೆಳಗಾದು ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ನಿದ್ದೆ ಬಿಟ್ಟು ಬಾರಪ್ಪ ಮುದ್ದು ಮಗದ ಮಾದಪ್ಪ ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ಕಾಳಿಂಗ ನಲಿದಾನು ಬಸವಣ್ಣ ಕುಣಿದಾನು ಹೇಳಪ್ಪ ಮಾದಪ್ಪ ಬೆಳಗಾದು ಕಾಳಿಂಗ ನಲಿದಾನು ಬಸವಣ್ಣ ಕುಣಿದಾನು ಹೇಳಪ್ಪ ಮಾದಪ್ಪ ಬೆಳಗಾದು ಮಾಯಗಾರ ಮಾದಪ್ಪ ಮೂಡಿಗಾರ ಕುಂಬಪ್ಪ ಎದ್ದು ಬಂದು ನಿನ್ನ ಮುದ್ದು ಮಗವ ತೋರಪ್ಪ ಮಾಯಗಾರ ಮಾದಪ್ಪ ಹರಗಿಣಿಯಾಡೀತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಹರಗಿಣಿಯಾಡೀತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಸಡಗರದಿ ಕಾದವನೇ ಮಜ್ಜಣ ಕೇಳೋ ಮಾದಪ್ಪ ಸರಗೂರಪ್ಪ ಸಡಗರದಿ ಕಾದವನೆ ಮಜ್ಜಣ ಕೇಳೋ ಮಾದೇವ ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ನಿದ್ದೆ ಬಿಟ್ಟು ಬಾರಪ್ಪ ಮುದ್ದು ಮಗದ ಮಾದಪ್ಪ ಚುಕ್ಕಿ ಹೊತ್ತು ಮಲಗಿತು ಹಕ್ಕಿ ಎದ್ದು ಹಾಡಿತು ಬೇಡರ ಕಣ್ಣಪ್ಪ ಬೆನ್ನಲ್ಲಿ ನಿಂತವನೆ ಹೇಳಪ್ಪ ಮಾದಪ್ಪ ಬೆಳಗಾದು ಬೇಡರ ಕಣ್ಣಪ್ಪ ಬೆನ್ನಲ್ಲಿ ನಿಂತವನೆ ಹೇಳಪ್ಪ ಮಾದಪ್ಪ ಬೆಳಗಾದು ಮಾಯಗಾರ ಮಾದಪ್ಪ ಮೂಡಿಗಾರ ಕುಂಬಪ್ಪ ಎದ್ದು ಬಂದು ನಿನ್ನ ಮುದ್ದು ಮಗವ ತೋರಪ್ಪ ಮಾಯಗಾರ ಮಾದಪ್ಪ ಹರಗಿಣಿಯಾಡೀತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಹರಗಿಣಿಯಾಡೀತು ಕೋಗಿಲೆ ಕರೆದೀತು ಹೇಳಪ್ಪ ಮಾದಪ್ಪ ಬೆಳಗಾದು ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು ಮುದ್ದು ಮಗದ ಮಾದಪ್ಪ ಎದ್ದು ಬಾರಪ್ಪ ಮಂಜು ಹಿಂದೆ ಸರಿಯಿತು ಬೆಳ್ಳಿ ಮುಂದೆ ಬಂದಿತು